മാധവ ജയ ശൗരേ മഗാത്മൻ മാധവ ജയ ശൗരേ മഗാത്മൻ മാധവ ജയ ശൗരേ ഇരണ പരിരസ തരുണ സരസി തരുണ ಸದರುಣ ಸರಸಿ ಜನಸುಧರ ಚರಣವ ಚರಣ ಕೌಸ್ತುಭಾಭರಣ ಮಸೃಣ ಮೃದುಧರ ಚರಣವದ ಚರಣ ಕೌಸ್ತುಭಾಭರಣ ಮೃದುಧರ ಚರಣವದ ಚರಣ ಕೌಸ್ತುಭಾಭರಣ